ಯಾವುದೇ ತೋಟ ನೋಡಿರಲ್ಲ, ಗದ್ದೆ ನೋಡಿರಲ್ಲ, ಅವರ ವಿಶ್ವಾಸದ ಮೇಲೆ ನಾವು ಬಂದು ಹಾಕ್ತೀವಿ. ಆದರೆ ಅವರು ಏನು ಮಾಡ್ತಾರೆ ಅಂದರೆ, ಅವ್ರು ತಮಗೇನು ಬೆನಿಫಿಟ್ ಜಾಸ್ತಿ ಇರುತ್ತೆ ವ್ಯಾಪಾರದಲ್ಲಿ ಅದನ್ನು ಸೇಲ್ ಮಾಡ್ತಾರೆ. ಇದರಿಂದ ರೈತರಿಗೆ ತುಂಬ ಮುಂದೆ ವ್ಯತಿರಿಕ್ತ ಪರಿಣಾಮ ಆಗುತ್ತೆ ಬೆಳೆ ಮೇಲೆ, ಭೂಮಿ ಮೇಲೆ. ಹಾಗಾಗಿ ಇದನ್ನು ನಮಗೆ ಎಷ್ಟು ಬೇಕು ಅಷ್ಟೇ ಬಳಸಬೇಕು. ಪರಿಸರಕ್ಕೆ ಯಾವ ರೀತಿ ತೊಂದರೆ ಆಗ್ತದೆ ರಾಸಾಯನಿಕದಿಂದ? ರಾಸಾಯನಿಕದಿಂದ ಅಂದರೆ ಈಗ ಗೊಬ್ಬರ ಬಳಸೋದ್ರಿಂದ ಭೂಮಿಯಲ್ಲಿರುವಂಥ ಕೆಲವು ಪರ್ಸೆಂಟೇಜ್ ಏನು ಅಣುಜೀವಿಗಳಿರ್ತವೆ ಅವೆಲ್ಲ ಸತ್ತೋಗುತ್ತೆ. ಯಾಕಂದರೆ ಗೊಬ್ಬರವನ್ನು ಡೈರೆಕ್ಟಾಗಿ ಯಾವುದೇ ಗಿಡಗಂಟಿ ತಗೊಳ್ಳಲ್ಲ, ಅದು ಭೂಮಿಯಲ್ಲಿ ಮತ್ತೆ ಈ ಅಣುಜೀವಿಗಳಿಂದ ಅದು ತಮ್ಮ ಇದಕ್ಕೆ ಕನ್ವರ್ಟ್ ಆಗಿ ಅವು ಬಳಸ್ಕೊಳ್ತವೆ. ಆದರೆ ಇವತ್ತು ಔಷಧಿಗಳನ್ನು ಬಳಸೋದೇನಿದೆ ಇದು ತುಂಬ ವ್ಯತಿರಿಕ್ತ. ಯಾಕಂದರೆ ಇದನ್ನು ಇಂದಲ್ಲ, ಈಗೇನು ಎರಡನೇ ಮಹಾಯುದ್ಧ ಆಯಿತು ಆವಾಗ ಹುಟ್ಕೊಳ್ತಿದ್ವು ಆ್ಯಕ್ಚುಲಿ. ಆವಾಗ ಈ DDT ಇತ್ತ, ಇದನ್ನು ಭಾಳ ಬಳಸ್ತಿದ್ರು. ಅದು ಎಷ್ಟು ಬಳಸ್ತಿದ್ರು ಪ್ರಮಾಣದಲ್ಲಿ ಅಂದರೆ, ಆ ಕುಡಿಯೋ ನೀರು ಮತ್ತು ನಮ್ಮ ಬ್ಲಡ್ನಲ್ಲಿ ಕೂಡ ಅದು ಸೇರಿ ಹೋಗ್ತಿತ್ತು. ತಾಯಂದಿರು ಮಕ್ಕಳಿಗೆ ಹಾಲು ಕುಡಿ ಉಣಿಸಿದ್ರೆ ಆ ಹಾಲಿನಲ್ಲಿ ಕೂಡ ಇರ್ತಿತ್ತಂತೆ. ಇವತ್ತು ಅದೇ ಪ್ರಮಾಣದಲ್ಲಿ ನಾವು ಈ ವಿಷಯುಕ್ತವಾದಂಥ ಔಷಧಿಗಳನ್ನು ಬಳಸೋದ್ರಿಂದ ಕಸಿ ಮೇಲೆ ಅದು ಏನಾಗಿದೆ ಅಂದರೆ, ಇಡೀ ಪರಿಸರ ಮತ್ತು ನಮ್ಮ ಬದುಕು, ನಮ್ಮ ಜೀವ, ಇದು ವೈವಿಧ್ಯ ಎಲ್ಲದನ್ನು ಕಲುಷಿತಗೊಳಿಸ್ತದೆ. ಯಾಕಂದರೆ ರೈತರು ಯಾವುದೇ ಒಂದು ಔಷಧಿಯನ್ನು ಬಳಸಬೇಕಾದ್ರೆ ಅದರಲ್ಲಿ ವಿಷದ ಪ್ರಮಾಣ ಇರ್ತದೆ. ಉದಾಹರಣೆ, ಒಂದು 80% ವಿಷ ಇರುತ್ತೆ, 80-50 ಇರುತ್ತೆ, 30-20 ಇರುತ್ತೆ. ಈಗ ಉದಾಹರಣೆಗೆ ಮೂಲಂಗಿ, ಇದು ನಾವು 15-20 ದಿನದಲ್ಲಿ ಬಳಸಬೇಕಾಗುತ್ತೆ. ಆದರೆ ಇಲ್ಲಿ ಕೆಲವು ಮಣ್ಣಿಗೆ ಬೆರೆಸುವಂಥವು 1-2 ತಿಂಗಳ ಕಬ್ಬು ಇಂಥದಕ್ಕೆಲ್ಲ ಹಾಕುವಂಥ ಔಷಧಿಗಳು ಇರ್ತದೆ. ಇಂಥ ಔಷಧಿಯನ್ನು ಮೂಲಂಗಿ ಕೊಟ್ಬಿಟ್ರೆ ನಾವು, ಮೂಲಂಗಿ ನಾವೇನು ಬೆಳೆಯನ್ನು ಫಸಲನ್ನು ಎತ್ಕೊಳ್ತೇವೆ ಭೂಮಿಯಿಂದ ಅಲ್ಲಿವರೆಗೂ ಅದರಲ್ಲಿ ವಿಷ ಇರ್ತದೆ. ಅದನ್ನು ನಾವು ತಂದು ಪೇಟೆಗೆ ಮಾರಿಬಿಡ್ತೇವೆ. ಅದ್ರ ಜೊತೆಯಲ್ಲಿ ಇನ್ನೊಂದೇನೆಂದರೆ, ಈ ವಿಷ ದ್ರವಗಳೇನಿದ್ದಾವೆ ಇವುಗಳನ್ನು ತರಕಾರಿಗಳ ಮೇಲೆ ನಾವು ಸಿಂಪರಣೆ ಮಾಡೋದ್ರಿಂದ ಅವು ತಮ್ಮ ಒಂದು ನೋಡಲಿಕ್ಕೆ ಏನು ಸೌಂದರ್ಯ ಇರ್ತದೆ, ಹಸಿರಾಗಿರ್ತದೆ, ಅದನ್ನು ಕಳ್ಕೊಳ್ಳೋದಿಲ್ಲ, ಬಾಡೋದಿಲ್ಲ. ಹಾಗಾಗಿ ಅವರೇನು ಮಾಡ್ತಾರೆ, ದೊಡ್ಡ ಪ್ರಮಾಣದಲ್ಲಿ ಬೆಳೆದವರು ಈ ತರಕಾರಿಯನ್ನು ಇಲ್ಲೇನು ಸಂತೆಗೆ ತಂದು ಮಾರ್ತಾರೆ. ಮಾರಬೇಕಾದ್ರೆ ಅದನ್ನು ವಿಷವನ್ನು ಹಾಕಿ ಬೆರೆಸಿದಂಥ ನೀರಿನಲ್ಲಿ ಅದ್ದುಕೊಂಡು ಬಂದು ಇಡ್ತಾರೆ. ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ ನಮ್ಮ ಮಾರುಕಟ್ಟೆಗೆ. ನಾವು ಎಲ್ಲದನ್ನೂ ತಿಂತೇವೆ ಪಶುವಿನ ಹಾಗೆ. ಆದರೆ ಮುಂದುವರಿದ ರಾಷ್ಟ್ರಗಳಲ್ಲಿ ಇದನ್ನೆಲ್ಲ ಬಳಸೋದಿಲ್ಲ. ಹಾಗೆ ಅಷ್ಟು ಪ್ರಮಾಣದಲ್ಲಿ ನಮ್ಮ ಜನರಿಗೆ ಗೊತ್ತಿಲ್ಲ. ಆದರೂ ಸ್ವಲ್ಪ ನಾವು ರೈತರು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು, ರೈತರಿಗೆ ಅದನ್ನು ನಾವು ಮನದಟ್ಟು ಮಾಡಬೇಕು. ಅದನ್ನು ವಿಷಗಳನ್ನು ಯಾವ ರೀತಿ ಪ್ರಮಾಣದಲ್ಲಿದೆ, ಯಾವ ಬೆಳೆಗೆ ಯಾವ ವಿಷಗಳನ್ನು ಸಿಂಪರಣೆ ಮಾಡಬೇಕು, ಹೇಗೆ ಮಾಡಬೇಕು. ಮತ್ತು ಈ ಸಿಂಪರಣೆ ಮಾಡಿದಾಗ, ಉದಾಹರಣೆಗೆ ನಾವು ಯಾವುದೋ ತೋಟದಲ್ಲಿ 5-10 ಜೇನು ಪೆಟ್ಟಿಗೆ ಇಟ್ಕೊಳ್ತೀನಿ, ನನಗೆ ಗೊತ್ತಿರಲ್ಲ, ಯಾವುದೋ ಒಂದು ಔಷಧಿ ತಂದು ಹೊಡೆದ್ಬಿಡ್ತೀನಿ, ಮಾರನೇ ದಿನ ನೋಡಿದ್ರೆ ಅಷ್ಟು ಜೇನು ಸತ್ತೋಗಿರುತ್ತೆ. ಈಗ ನಮಗೆ ಕಣ್ಣಿಗೆ ಕಾಣೋದಿಷ್ಟೇ, ಆದರೆ ಅಲ್ಲಿರುವಂಥ ಎಷ್ಟು ಜೀವಿಗಳಿಗೆ ಏನಾಗಿರುತ್ತೋ ಗೊತ್ತಾಗಲ್ಲ. ಹಾಗಾಗಿ ಇದು ನಮಗೆ ರೋಗಿಗಳಿಗೆ ಔಷಧಿ ಹಾಕಬೇಕು, ಹಾಗೆ ಆ ಪ್ರಮಾಣದಲ್ಲಿ ಡಾಕ್ಟರ್ ಹೇಗೆ ಕೊಡ್ತಾರೋ ಹಾಗೇ ಬಳಸಬೇಕು, ವ್ಯತಿರಿಕ್ತವಾಗಿ ಬಳಸಬಾರ್ದು ಅಂತ ನನ್ನ ಅನಿಸಿಕೆ. ಸರಿ, ಈಗ ಸಾಕಷ್ಟು ದುಷ್ಪರಿಣಾಮಗಳಿವೆ ಈ ರಾಸಾಯನಿಕ ಗೊಬ್ಬರ ಹಾಗೂ ರಾಸಾಯನಿಕ ಸಿಂಪರಣೆಯಿಂದ ಅಂತ ಹೇಳಿದರೆ, ಇದಕ್ಕೊಂದು ಪರ್ಯಾಯವಾಗಿ ನಾವು ಸಾವಯವ ಕೃಷಿಯನ್ನು ಮಾಡೋದಿದ್ರೆ ಬೇರೆ ಬೇರೆ ವಿಧಾನವನ್ನು ಅನುಸರಿಸುವಂತಹ ನಮ್ಮ ರೈತರು ಇರ್ತಾರೆ. ಸಹಜ ಕೃಷಿಯನ್ನು ಮಾಡುವಂಥವ್ರು ಇರ್ಬೋದು, ಅಥವಾ ಬಯೋಡೈಜೆಸ್ಟರನ್ನು ಬಳಕೆ ಮಾಡಿಕೊಂಡು ಕೃಷಿಯನ್ನು ಮಾಡುವಂಥವ್ರು, ಎರೆಗೊಬ್ಬರವನ್ನು ಹಾಕ್ಕೊಂಡು ಕೃಷಿ ಮಾಡುವಂಥವ್ರು, ನೀವು ಯಾವ ವಿಧಾನವನ್ನು ಒಂದು ಅನುಸರಿಸ್ತೀರಿ ಮತ್ತು ರೈತರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಇದು ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ. ಯಾಕಂದರೆ ಇವತ್ತು ಯಾವುದೇ ಒಬ್ಬ ಮನುಷ್ಯನ 100% ನಾನು ಆರೋಗ್ಯವಾಗಿದ್ದೇನೆ ಅಂತ ಹೇಳಲ್ಲ. ಇದಕ್ಕೆ ಕಾರಣ, ಇಂದು ನಾವು ತಿನ್ನುವಂಥ ಆಹಾರ ಸರಿಯಿಲ್ಲ. ಆಹಾರ ಸರಿಯಿಲ್ಲ ಅಂದರೆ ನಾವು ಬಳಸುವಂಥದ್ದು ಈ ಔಷಧಿಗಳು, ಕೆಮಿಕಲ್ಸ್ಗಳೇನಿದ್ದಾವೆ, ಇದು ಪರಿಣಾಮ ಬೀರ್ತಾ ಇದೆ. ಹಾಗಾಗಿ 100% ಆಗದೆ ಹೋದರೂ ಒಂದು 50% ಆದರೂ ಸಾವಯವ ಕೃಷಿಯನ್ನು ಮಾಡಬೇಕು. ಸಾವಯವ ಕೃಷಿಯಲ್ಲಿ ಬಹಳ ವಿಧ ಇದೆ. ನಮಗೆ ಯಾವುದು ಅನುಕೂಲ ಆಗ್ತದೆ, ಉದಾಹರಣೆಗೆ ಎರೆ ತೊಟ್ಟಿ, ಇದು ಜನಸಾಮಾನ್ಯರೆಲ್ಲರೂ ಮಾಡ್ಬೋದು. ಆನಂತರ ಈ ಗೊಬ್ಬರ, ಕಸಿ ತ್ಯಾಜ್ಯ ಅಥವಾ ನಮ್ಮ ಈ ತರಕಾರಿಯಿಂದ ಬರ್ತದೆ, ಇದನ್ನು ಸಣ್ಣ ಪ್ರಮಾಣದಲ್ಲಿ ಬಯೋಡೈಜೆಸ್ಟ್ ಟೈಪ್ನಲ್ಲಿ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ, ನಾವು 1 ಲೀಟ್ರ್ ಬಯೋಡೈಜೆಸ್ಟನ್ನು ನಾವು ಕ್ರಿಯೇಟ್ ಮಾಡಿಕೊಂಡ್ರೆ ಅದರಿಂದ ಸುಮಾರಾಗಿ ಒಂದು 15-20 kg ಗೊಬ್ಬರವನ್ನು ತಯಾರು ಮಾಡ್ಬೋದು. ಈ ಬಗ್ಗೆ ರೈತರಿಗೆ ತಿಳುವಳಿಕೆ ಬೇಕು. ಮತ್ತು ಇವತ್ತು ಏನು ಘನತ್ಯಾಜ್ಯಗಳನ್ನೆಲ್ಲ ಮಾಡ್ತಿದ್ದಾರೆ ಸಿಟಿ ಮತ್ತು ಪಂಚಾಯತ್ಗಳಲ್ಲಿ, ಇವರು ರೈತರ ಗುಂಪುಗಳಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಕೊಟ್ಟರೆ ಅದ್ರ ಜೊತೆಯಲ್ಲಿ ಇಂದು ನಮ್ಮ ಸ್ಕೂಲು ಕಾಲೇಜುಗಳು ಏನಿದ್ದಾವೆ ಆ ಮಕ್ಕಳಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಡಬೇಕು. ಅಂದಾಗ ಸುಧಾರಿಸ್ತದೆ. ಮತ್ತು ಅಲ್ಲಿ ನಮ್ಮ ಪರಿಸರದಲ್ಲಿ ಯಾವುದು ಸಿಗುತ್ತದೆ, ಬಯೋ ಇದರಲ್ಲಿ ಅದನ್ನು ಬಳಸಿಕೊಂಡು ಗೊಬ್ಬರ ತಯಾರು ಮಾಡಬಹುದು ಸರ್. ಬಯೋಡೈಜೆಸ್ಟರ್ ಅಂತ ಹೇಳಿದ್ರಲ್ಲ, ಇದರ ಒಂದು ಕಾರ್ಯವಿಧಾನ ಹೇಗೆ ಹೇಗೆ ಮಾಡುವಂಥದ್ದು, ಹೇಗೆ ಅನುಷ್ಠಾನ ಮಾಡುವಂಥದ್ದು? ಬಯೋಡೈಜೆಸ್ಟ್ ಅಂದರೆ ಮೊದಲೆಲ್ಲ ಒಂದು ಹೊಂಡ ಫಿಟ್ಟು, ಉದಾಹರಣೆಗೆ 10 ಅಗಲ 10 ಉದ್ದ ಈ ರೀತಿಯಲ್ಲಿ ಒಂದು 4 ಅಡಿ ಆಳದ್ದು ಒಂದು ಹೊಂಡ ಮಾಡ್ತಿದ್ರು. ಅಂದರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ಹೊಂಡವನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು, ಅದು ಕೆಳಗಡೆಯಲ್ಲಿ ಪಾಟಿಕಲ್ಲು ಅಥವಾ ಕಾಂಕ್ರೀಟನ್ನು ಹಾಕಿ ಅಂದರೆ ಇಂಗಿ ಭೂಮಿ ಒಳಗೆ ಹೋಗಬಾರ್ದು. ಆ ರೀತಿಯಲ್ಲಿ ಗೊಬ್ಬರದ ಹೊಂಡವನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ಅದಕ್ಕೆ ನಾವು ಒಂದು 3 ನಮಗೆ ಸಾಧ್ಯವಾದ 1 ಇಂಚೋ 2 ಇಂಚೋ ನಮ್ದು, ಅಂದರೆ ಆ ಬಯೋಡೈಜೆಸ್ಟ್ ಯಾವ ಪ್ರಮಾಣದಲ್ಲಿದೆ ಆ ಪ್ರಮಾಣಕ್ಕೆ ತಕ್ಕಂತೆ ಒಂದು PVC ಪೈಪ್ ಅನ್ನು ತಗೊಂಡು 1 ಇಂಚು 2 ಇಂಚು 3 ಇಂಚು ಎಷ್ಟಾಗುತ್ತೆ ಅದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅದಕ್ಕೆ ಡ್ರಿಲ್ ಬಿಡಬೇಕು, ಹೋಲ್ ಮಾಡಬೇಕು. ಹೋಲ್ ಮಾಡಿ ಅದನ್ನು ನಾವು ಏನು ಹೊಂಡ ತೆಗೆದು ಕಲ್ಲು ಹಾಸಿ ಎಲ್ಲ ಫಿಟ್ ಮಾಡಿ ರೆಡಿ ಮಾಡ್ತೀವಿ ಹೊಂಡ, ಆ ಹೊಂಡದ ಕೆಳಗಡೆಯಲ್ಲಿ ಇಡಬೇಕು. ಇಟ್ಟು ಅದಕ್ಕೆ ಅದರ ಮೇಲೆ 1 1/2 ಅಡಿ ಸಣ್ಣ ಜಲ್ಲಿ, ಬೇಬಿ ಜಲ್ಲಿ ಬರ್ತದೆ, ಆ ಜಲ್ಲಿಯನ್ನು ಹಾಕಬೇಕು. ಆ 3 ತೆಗೆದುಕೊಂಡು ಬಂದು ಒಂದು ಇದಕ್ಕೆ ಜಾಯಿಂಟ್ ಮಾಡಿ ಒಂದು ಪೈಪಿಗೆ, ಆ ಪೈಪ್ನಿಂದ ಹೊಂಡದಿಂದ ಈಚೆಗೆ ತಂದು ಅದಕ್ಕೊಂದು ಕಾಕ್ ಅಳವಡಿಸ್ಕೊಳ್ಬೇಕು. ನಾವು ಏನು ಗೊಬ್ಬರದ ಏನೇನು ಬರುತ್ತೆ, ತ್ಯಾಜ್ಯ ಸಗಣಿ ಮತ್ತು ಕಸಕಡ್ಡಿಗಳು ಎದುರು ಅದನ್ನೆಲ್ಲ ಹಾಕೋದು. ಆ ನಂತರ ನಾವು ಅದಕ್ಕೆ ಪಂಪ್ ಅಥವಾ ವ್ಯವಸ್ಥೆ ನೀರಿನ ವ್ಯವಸ್ಥೆ ನೀರನ್ನು ಬಿಟ್ಟು ತುಂಬೋದು, ತುಂಬಿ ಅದನ್ನು 1-3 ತಿಂಗಳ ಚೆನ್ನಾಗಿ ಕಳಿಸ್ಬೇಕು. ಅದು ಕಳಿದ ನಂತರದಲ್ಲಿ 1-2-3 ಸಾರಿ ನಾವು ಅದನ್ನೆಲ್ಲ ಮೇಲೆ ಕೆಳಗೆಲ್ಲ ಮಾಡಬೇಕು. ಎಲ್ಲ ಮಾಡಿ ಅದನ್ನು ಕರೆಕ್ಟಾಗಿ ಅದು ಕಳೆದ ಮೇಲೆ ನಾವು ಈ ಭಾಗದಲ್ಲಿ ಕಾಕನ್ನು ಓಪನ್ ಮಾಡಿದರೆ ಫಿಲ್ಟ್ರಾಗಿ ಭಾಳ ಕ್ಲೀನಾಗಿ ಬಾಟ್ಲಿಯಲ್ಲಿ ತುಂಬಿದರೆ ಗೊತ್ತಾಗುತ್ತೆ ಅಷ್ಟು ಕ್ಲೀನಾಗಿ ಈ ಕಡೆಯಲ್ಲಿ ಡೈಜೆಸ್ಟಿನಿಂದ ಇದು ಹೊರಗೆ ಬರ್ತದೆ ದ್ರವ. ಅದನ್ನು ನಾವು ಡೈರೆಕ್ಟಾಗಿ ನಮ್ಮ ಪಂಪಿಗೆ, ಸ್ಪ್ರಿಂಕ್ಲರಿಗೆ, ಮೈಕ್ರೋಜೆಟ್ಟಿಗೆ ಅಥವಾ ಡ್ರಿಫ್ಗೆ ಕೊಡ್ಬೋದು. ಕೊಟ್ಟರೆ ಅದು ತಾನಾಗಿಯೇ ಗಿಡಗಳ ಬುಡಕ್ಕೆ ಮುಟ್ಸ್ಬೋದು. ಇಲ್ಲ ಅದಾಗಲಿಲ್ಲ ಅಂದರೆ ನಾವು ಅದನ್ನು ಒಂದು ಕ್ಯಾನು ಅಥವಾ ಒಂದು ಸಣ್ಣದೊಂದು ಡ್ರಮ್ನಲ್ಲಿ ತುಂಬಿಕೊಂಡು ಅದನ್ನು ನಮ್ಮ ಬೆಳೆಗೆ ಸಿಂಪರಣೆ ಮಾಡ್ಬೋದು ಅಥವಾ ಕೊಡ್ಬೋದು. ಅದನ್ನು ಡೈರೆಕ್ಟಾಗಿ ಕೊಡೋದು ಭಾಳ ಹೆವಿ ಅನಿಸ್ತದೆ. ಅದಕ್ಕೆ ಸುಮಾರು 1 ಲೀಟ್ರಿಗೆ 5-10 ಲೀಟ್ರ್ ನೀರನ್ನು ಸೇರಿಸ್ಬೇಕು. ಅಂದರೆ ಅದ್ರ ಪ್ರಮಾಣ ಹೇಗಿದೆ, ಆ ಗೊಬ್ಬರ ಉತ್ಕೃಷ್ಟತೆ ಹೇಗಿದೆ, ಅದನ್ನು ಅವಲಂಬಿಸ್ಕೊಂಡು ಮಾಡಿಕೊಡ್ಬೋದು. ಇದನ್ನು ನಾವು ಪ್ರಾಕ್ಟಿಕಲಾಗಿ ನಮ್ಮ ಗದ್ದೆ ಕೊಟ್ಟಿದ್ದೇವೆ. ನಾವು ಈ ಒಂದು ಸೈಡು ಗೊಬ್ಬರವನ್ನು ಕೊಟ್ಟಿದ್ದು, ಅಂದರೆ ಏನು ಗೌರ್ಮೆಂಟ್ ಗೊಬ್ಬರ ಬರ್ತದೆ ಅಲ್ವಾ, ಅದನ್ನು ಕೊಟ್ಟಿದ್ದು. ಇನ್ನೊಂದು ಪ್ರಾಕ್ಟಿಕಲಾಗಿ ನಾವು ಈ ಬಯೋಡೈಜೆಸ್ಟಿನ ದ್ರವವನ್ನು ಕೊಟ್ಟಿದ್ದು. ಇದರಲ್ಲಿ ಗೊಬ್ಬರ ಹಾಕಿದ್ದು 1 ತಿಂಗಳಿನಲ್ಲಿ ಪುನಃ ಅದು ಹಳದಿ ಆಗ್ಬಿಡುತ್ತೆ. ಆದರೆ ನಾವೇನು ಈ ಡೈಜೆಸ್ಟ್ ದ್ರವ ಏನು ಕೊಟ್ಟಿರ್ತೇವೆ ಅದು ನಮ್ಮಲ್ಲಿ ಅದು ಭೂಮಿಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮ ಭೂಮಿ ಬೆಳೆ ಕಟಾವಿಗೆ ಬರೋವರೆಗೂ ಸಮೃದ್ಧವಾಗಿ ಕಾಣಿಸ್ತದೆ. ಇದು ನಾವು ಕಣ್ಣಾರೆ ಪ್ರಾಕ್ಟಿಕಲ್ ಆಗಿ ಮಾಡಿರುವಂಥದ್ದು. ಈಗ 3 ತಿಂಗಳ ನಂತರ ಈ ಕೃಷಿ ತ್ಯಾಜ್ಯ ಏನಾಗ್ತದೆ, ಹಾಗೆ ಇರ್ತದೋ ಅಥವಾ ಪ್ರಮಾಣ ಕಡಿಮೆ ಆಗ್ತದೋ ಅಥವಾ ಅದನ್ನು ಮರುಬಳಕೆ ಮಾಡಬಹುದಾ? ಅದನ್ನು ನಾವು ಈ ಕಾಕ್ ಪೂರ್ತಿ ಓಪನ್ ಮಾಡಿಬಿಟ್ರೆ ಡ್ರೈ ಆಗಿಬಿಡುತ್ತೆ, ನೀರೆಲ್ಲ ಹೊರಗೆ ಹೋಗ್ಬಿಡುತ್ತೆ. ನೀರು ಹೊರಗೆ ಹೋದ ಕೂಡಲೇ ಅಲ್ಲಿ ಏನು ಇಳುತ್ತದೆ, ಡ್ರೈ ಇರ್ತದೆ. ಡ್ರೈ ಇದ್ದಾಗ ಅದನ್ನು ತೆಗಿಬೋದು, ತೆಗೆದು ಅದನ್ನು ಪುನಃ ಅಂದರೆ ಅದರಲ್ಲಿ ಗಟ್ಟಿತನದ ಏನಿರ್ತದೆ ಅದನ್ನು ತೆಗೆದು ನಾವು ಅದನ್ನು ಇನ್ನೊಂದು 6 ತಿಂಗಳ ಪ್ಲಾಸ್ಟಿಕ್ ಹಾಕಿ ಒಂದು ತಾರ್ಫಲ್ ಏನಾದರೂ ಹಾಸಿ ಅದನ್ನು ಸ್ವಲ್ಪ ನೀರು ಕೊಟ್ಟು ಅದನ್ನು ಮುಚ್ಚಿಟ್ಬಿಟ್ರೆ ಅದು ಪುನಃ ಹಣ್ಣಾಗ್ಬಿಡುತ್ತೆ. ಅಥವಾ ಸಹಿಗೆ ಪ್ರಕೃತಿಯಲ್ಲಿ ತಾನೇ ಅದು ಕಳೆದು ಇದಾಗುತ್ತೆ. ಅದನ್ನು ಇನ್ನು ತೋಟ ತೆಂಗಿನ ಮರ ಇಂಥದ್ದು ಬುಡಕ್ಕೆ ಹಾಕಿದರೆ ಅದು 1 ವರ್ಷದೊಳಗೆ ಪುನಃ ಅಲ್ಲಿ ಗೊಬ್ಬರ ಇದಾಗಿ ಕ್ರಿಯೇಟ್ ಆಗುತ್ತೆ. ವಿಠಲ್ ನಾಯ್ಕ ಅವರು, ಈಗ ಸಾವಯವ ಕೃಷಿಯ ಪ್ರಾಮುಖ್ಯತೆ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ಬಯೋಡೈಜೆಸ್ಟನ್ನು ಬಳಕೆ ಮಾಡ್ಬೋದು ಅಂತ ಹೇಳಿದ್ರಿ. ಈಗ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆಯನ್ನು ಮಾಡುವಂತಹದ್ದು ಮತ್ತು ಈ ಒಂದು ಬಯೋಗ್ಯಾಸ್ ಪ್ಲಾಂಟನ್ನು ಹಾಕ್ಕೊಳ್ಳುವಂತಹದ್ದು, ಇದರ ಒಂದು ಅವಶ್ಯಕತೆ ಏನು? ನಮ್ಮ ಬೇಸಿಕ್ ನಾವು ರೈತರಿಗೆ ಗೊಬ್ಬರನೇ ಪ್ರಾಮುಖ್ಯತೆ. ನಾವೇನು ಬದುಕಲಿಕ್ಕೆ ಇವತ್ತು ನಮ್ಮ ಉಸಿರಿ ಗಾಳಿ ಮತ್ತು ನೀರು ಹೇಗೆ ಬೇಕು ಆ ರೀತಿ ಹಣ ಬೇಕು. ಇದೇ ರೀತಿ ಕೃಷಿಗೆ ಏನು ಬೇಕು, ಗೊಬ್ಬರ ಬೇಕು. ನಿಜವಾಗಿ ನಾವು 1 ಆಕಳನ್ನು ಇಟ್ಟುಕೊಂಡ್ರೆ 1 10 kg ಸಗಣಿಯಿಂದ ಸುಮಾರು 1 ಕ್ವಿಂಟಲ್ ಗೊಬ್ಬರ, 1 ಅಥವಾ 2 ಕ್ವಿಂಟಲ್ ಗೊಬ್ಬರ ತಯಾರಿಸ್ಬೋದು. ಆ ಸಗಣಿ ನೀರನ್ನು ಕರೆಡ್ಕೊಂಡು ಅದನ್ನು ನಾವು ಸಿಂಪರಣೆ ಮಾಡಿ ನಮ್ಮ ಏನು ತ್ಯಾಜ್ಯ ಇರ್ತದೆ ಅದರಿಂದ ಮಾಡ್ಬೋದು. ಈಗ ನಮಗೇನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ 1 ದೊಡ್ಡ ಆಕಳಿದೆ, 1 ಕರು ಇದೆ. ಮೊದಲು 2-3 ಇತ್ತು, ಮೊದಲು ಭಾಳ ಇದ್ದಿದ್ದು, 20 ಗಟ್ಟಲೆ ಇದ್ದಿದ್ದು. ಇವತ್ತು ಮಾಡಲಿಕ್ಕಾಗಲ್ಲ, ಯಾಕಂದ್ರೆ ನಮ್ಮದು ಸಣ್ಣ ಫ್ಯಾಮಿಲಿ ಆಗ್ತಾ ಬಂತು, ಡಿವೈಡ್ ಆಗಿ ಆಗಿ ಆಗಿ ನಮ್ಮದು 5-6 ಎಕರೆ ಇದ್ದಿದ್ದು. ಇವತ್ತು ನಾವು 2 ಎಕರೆ 1 ಎಕರೆ ಬಂದು ಕೃಷಿ ಮಾಡ್ತಾ ಇದ್ದೇವೆ. ನಾವು ಸುಮಾರಾಗಿ 30-40 ವರ್ಷದ ಹಿಂದೆ ಏನು ಸರ್ಕಾರದವರು ಒಂದು ಒಂದು ಅನಿಲ ಗೋಬರ್ ಗ್ಯಾಸನ್ನು ಜನಪ್ರಿಯಗೊಳಿಸಲಿಕ್ಕಾಗಿ ಎಂ ಇತ್ತು ಆವಾಗ. ಆ ಬ್ಯಾಂಕ್ನವರು ನಮಗೆ ಸಬ್ಸಿಡಿ ರೂಪದಲ್ಲಿ 10,000 ಸಾಲವಾಗಿ ಕೊಡ್ತಿದ್ರು. ಅದರಲ್ಲಿ 3,000 ಸಬ್ಸಿಡಿ ಹೋಗ್ತಿತ್ತು. 6,000 ನಾವು ಅದನ್ನ ಒಂದು 10-12 ಫೀಟಿಂದು ಸುಮಾರು 8 ರೌಂಡ್ ಅಪ್ ಅಷ್ಟು ಒಂದು ಹೊಂಡ ಮಾಡಿ ಅದಕ್ಕೆ ಕಲ್ಲೆಲ್ಲ ಕಟ್ಟಿ ಸಿಮೆಂಟನ್ನು ಮಾಡಿ ಮೇಲಿಂದ ಕಬ್ಬಿಣದ ಒಂದು ಡ್ರಮ್ ಅದನ್ನು ಕೌಚಿ ನಾವು ಒಂದು ಸೈಡ್ನಲ್ಲಿ ಸಗಣಿಯನ್ನು ಕರೆಕ್ಟಾಗಿ ಮಿಶ್ರಣ ಮಾಡಿ ನೀರಿನ ಜೊತೆಯಲ್ಲಿ ಸಗಣಿಯನ್ನು ಕದಡಿ ಬಿಡುವುದು, ಅದು ಇನ್ನೊಂದು ಸೈಡ್ನಲ್ಲಿ ಅದು ಔಟ್ಲೈಟಾಗಿ ಹೊರಗೆ ಬರ್ತದೆ. ಈ ಕ್ರಿಯೆ ಔಟ್ಲೈಟಾಗಿ ಅದು ಹೊರಗೆ ಬರಬೇಕಾದ್ರೆ ಆ ಒಳಗಡೆ ಏನಿರುತ್ತೆ, ಒಳಗಡೆ ಗ್ಯಾಸ್ ಕ್ರಿಯೇಟ್ ಆಗುತ್ತೆ, ಕ್ರಿಯೇಟ್ ಆಗಿ ಗ್ಯಾಸ್ ಮೇಲೆ ಬರ್ತಾ ಇರ್ತದೆ. ಅದನ್ನು ನಾವು ಕೊಳವೆ ಮುಖಾಂತರ ನಮ್ಮ ಅಡುಗೆ ಮನೆಗೆ ಒಯ್ದು ಒಲೆ ಇಟ್ಕೊಂಡು ಉರಿಸ್ಬೋದು. ಯಾಕಂದ್ರೆ ಇವತ್ತು ನಾವು 40 ಬಳಸ್ತಾ ಇದ್ದೇವೆ. ಇವತ್ತು ಅದೇ ಪ್ಲ್ಯಾಂಟನ್ನು ನಾವು ಮಾಡಲಿಕ್ಕೆ ಹೋದ್ರೆ 1,00,000 ಬೇಕು. ಯಾಕಂದ್ರೆ ನನಗೆ 300 ಒಂದು ಡ್ರಮ್ ನಾವು ಕಾಸರಗೋಡು ಇಲ್ಲಿ ಹೊನ್ನಾವರದಲ್ಲಿ ನಾನು ಸ್ವಂತ ಹೋಗಿ ಮಾಡಿಸಿ ತಂದಿದ್ದು. ಆ ಡ್ರಮ್ಮಿಗೆ ಅವತ್ತೇ ನನಗೆ 20,000 ಬಿದ್ದಿತ್ತು. ಇವತ್ತು ಮಿನಿಮಮ್ ಸುಮಾರು ಒಂದು 60-70,000 ಅಂತೂ ಬೇಕಾಗ್ಬೋದು. ಆದರೆ ಲೈಫ್ ಟೈಮ್ ಇದು ನಮಗೆ ಗ್ಯಾಸನ್ನು ಕೊಡ್ತದೆ. ಆ ಔಟ್ಲೈಟ್ ಏನು ಬರ್ತದೆ, ಇದನ್ನು ನಾವು ಗೊಬ್ಬರ ಕುಣಿಯಲ್ಲಿ ಎಲ್ಲ ಕಸ ತ್ಯಾಜ್ಯಗಳನ್ನು ಹಾಕಿ ಇದನ್ನು ಮೇಲೆ ಚೆಲ್ಲಿಬಿಟ್ರೆ ಉತ್ಕೃಷ್ಟವಾದ ಗೊಬ್ಬರ ಆಗ್ತದೆ. ಈ ಗೋ ಅನಿಲ ಉತ್ಪಾದನೆ ಮಾಡುವಲ್ಲಿ ಏನಾದರೂ ತೊಂದರೆಗಳು ಉಂಟಾಗ್ತವೋ ಮುಂದೆ ಮುಂದೆ ಹೋದ ಹಾಗೆ? ಇದರಲ್ಲಿ ಯಾವುದೇ ರೀತಿ ತೊಂದರೆಗಳಾಗ್ತದೆ ಅಂತ ನನಗೆ ಅನಿಸ್ಲಿಲ್ಲ. ಯಾಕಂದ್ರೆ ಸಮಸ್ಯೆ ಅಂದ್ರೆ ನಾವು ಅದನ್ನ ಸ್ವಲ್ಪ ಇವತ್ತೇನಾಗಿದೆ ಆಲಸ್ಯಗಳಾಗ್ತಾ ಇದ್ದೇವೆ. ಗ್ಯಾಸ್ ಬರ್ತಾ ಇದೆ, ಸಿಲಿಂಡರ್ ಗ್ಯಾಸ್ ಇಂಥದ್ದು ಬಂದಿದ್ದಕ್ಕಾಗಿ ನಾವು ನಮ್ಮ ಕೆಲಸದಲ್ಲಿ ಅದರಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಮಾಡಿಕೊಂಡು ಇವತ್ತು ಎಲ್ಲರೂ ಗ್ಯಾಸ್ ಪ್ಲಾಂಟನ್ನು ಬಂದ್ ಮಾಡಿದ್ದಾರೆ. ಸುಮಾರು ನಮ್ಮ ಊರಿನಲ್ಲಿ ಒಂದು 15-20 ಗ್ಯಾಸ್ ಪ್ಲಾಂಟ್ ಇತ್ತು. ನಾವು ಮಾಡಿಸಿದ ನಂತರ ನಮ್ಮನ್ನು ನೋಡಿ ಅವರು ಮಾಡಿಸಿದ್ರು. ಆದರೆ ಇವತ್ತು ಎಲ್ಲವೂ ಕ್ಲೋಸ್ ಆಗಿದ್ದಾವೆ. ಆ ಕಬ್ಬಿಣದ ಡ್ರಮ್ಮನ್ನು ಇವತ್ತು ಗುಜರಿಯವರಿಗೆ ಕೊಟ್ಬಿಟ್ಟಿದ್ದಾರೆ. ಆದರೆ ಇವತ್ತು ಗ್ಯಾಸ್ ಸಿಗ್ತಾ ಇದೆ. ಹಾಗಾಗಿ ಇದು ಏನಾಗಿದೆ ಅಂದರೆ ಇವತ್ತು ಗ್ಯಾಸ್ ಒಂದೇ ಸಿಗ್ತಾ ಇದೆ, ಬಟ್ ಅದರಿಂದ ಏನಾಗಿದೆ, ನಮಗೆ ಇವತ್ತು ಗೊಬ್ಬರ ತಯಾರು ಮಾಡೋವಂಥದ್ದು ಹೋಗ್ಬಿಟ್ಟಿದೆ. ಮತ್ತು ಆ ಗೊಬ್ಬರವನ್ನು ನಾವೇನು ಉತ್ಕೃಷ್ಟವಾಗಿ ಮಾಡಿ ಜಮೀನಿಗೆ ಹಾಕ್ತಾ ಇದ್ದೇವೋ ಅದು ಇವತ್ತು ಹೆವಿ ಅನಿಸ್ತಾ ಇದೆ, ಕೆಲಸ ಹೆಚ್ಚಾಗ್ತಿದೆ. ಹಾಗಾಗಿ ಒಂದು ಮುಟ್ಟು ಗೊಬ್ಬರ ತಂದ್ರೆ ಒಂದೇನು ಬೀರ್ ಬಿಡ್ಬಹುದು. ಸುಲಭ ದಾರಿಯನ್ನು ರೈತರು ಕಂಡುಕೊಂಡಿದ್ದಾರೆ. ಸರಿ, ಈಗ ಕೃಷಿಗೆ ಹೈನುಗಾರಿಕೆ ಪೂರಕವಾಗಿದೆ ಅಂತ ಹೇಳಿದ್ರೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ, ಈ ಜೇನು ಕೃಷಿಯನ್ನು ಕೂಡ ಕೃಷಿಯ ಜೊತೆಗೆ ನಾವು ತೆಗೆದುಕೊಂಡು ಹೋಗಬಹುದು, ಹಾಗೂ ಜೇನು ಹುಳಗಳಿಂದ ಪರಾಗಸ್ಪರ್ಶ ಆಗಿ ಇಳುವರಿಯು ಕೂಡ ಜಾಸ್ತಿ ಆಗ್ತದೆ ಎನ್ನುವಂತಹದ್ದು ನಿಮ್ಮ ಅನುಭವನ ಹೇಳಿ. ಅಲ್ಲ, ಇದು 100% ನಿಜ ಇದೆ. ಯಾಕಂದ್ರೆ ಇವತ್ತು ಅಡಿಕೆ ತೋಟ ಇರ್ಬೋದು, ನಮ್ಮ ತೋಟದಲ್ಲಿ ಒಂದು 30 ತೆಂಗಿನ ಮರ ಇದೆ. ನಾವು ಜೇನು ಬಾಕ್ಸ್ ಇಡೋರ ಒಳಗೆ ನಮ್ಗೆ ಅಷ್ಟೊಂದು ಸ್ವಲ್ಪ ಎಳ್ನೀರು ತೆಗಿತಾ ಇದ್ದೀವಿ. ನಾವು ವರ್ಷದ ಎಲ್ಲ ತಿಂಗಳಿನಲ್ಲಿ ತೆಗಿತಾರೆ ಈ ಎಳ್ನೀರನ್ನು. ಆದರೆ ಇವಾಗ ಸ್ವಲ್ಪ ಜಾಸ್ತಿ ನಿಲ್ತಾ ಇದೆ ಕಾಯಿ. ನಾವು ಒಂದು 8 ಆಯಿತು, 8-9 ಆಯಿತು ಜೇನು ಪೆಟ್ಟಿಗೆಯನ್ನಿಟ್ಟು. ಆದರೆ ಚೆನ್ನಾಗಿ ಒಳ್ಳೆ ಇದಾಗ್ತದೆ. ಯಾಕಂದ್ರೆ ಅದು ಈಗೇನಾಗಿದೆ, ನಮ್ಮ ಭಾಗದಲ್ಲಿ ಕಾಡಿನಲ್ಲಿ ಹೂಗಳು ಇರೋದು ಭಾರಿ ಕಡಿಮೆ. ಆ ಅಂದಿನ ಆ ಸಂಪ್ರದಾಯಸ್ಥ ಕಾಡು ನಶಿಸಿ ಹೋಗಿ ಹೊಸ ಕಾಡು ಬಂದಿರೋದ್ರಿಂದ ಜೇನುಗಳಿಗೂ ತಿನ್ನಲಿಕ್ಕೆ ಏನೂ ಇಲ್ಲ. ಹಾಗಾಗಿ ಅವು ಎಲ್ಲಿ ಬೆಳೆ ಇದೆ, ಎಲ್ಲಿ ಬೆಳೆ ಹೂವು ಇದೆ, ಅಲ್ಲಿ ತಮ್ಮ ಆಹಾರಕ್ಕೆ ಮತ್ತು ಪರಾಗಸ್ಪರ್ಶ ಅಲ್ಲಿ ಅಥವಾ ಆಟೋಮೆಟಿಕ್ಕಾಗಿ ಆಗ್ತದೆ. ಮಿನಿಮಮ್ 10-15% ಅಂತೂ ಹೆಚ್ಚಿಗೆ ಬರ್ತದೆ ಅಂತ ನನ್ನ ಅನಿಸಿಕೆ. ಅಡಿಕೆಯನ್ನೇ ಪ್ರಧಾನ ಬೆಳೆಯಾಗಿ ಇಟ್ಟುಕೊಂಡು ಬೇರೆ ಬೇರೆ ಮಿಶ್ರ ಬೆಳೆಯನ್ನು ಕೂಡ ನೀವು ಸಾಧ್ಯತೆಯನ್ನು ಕಂಡುಕೊಂಡಿದ್ದೀರಿ, ಈ ಬಗ್ಗೆ ಹೇಳಿ. ಅವರ ಇಂದಿನ ಕೃಷಿಯಲ್ಲಿ ಅಡಿಕೆ ಯಾವುದೇ ಒಂದು ಕೃಷಿಯನ್ನು ಒಂದೇ ನಂಬಿಕೊಂಡ್ರೆ ಭಾಳ ಕಷ್ಟ ಆಗ್ತದೆ. ಯಾಕಂದ್ರೆ ಮೊದಲಿನ ದಿನಗಳಲ್ಲಿ ಪರವಾಗಿರಲಿಲ್ಲ. ಇವಾಗ ಏನಾಗ್ಬಿಟ್ಟಿದೆ, ಒಂದು ರೀತಿ ಪ್ಲಾಂಟೇಷನ್ ಕ್ರಾಪ್ ಬಂದು ತನ್ನದೇ ಆದ ಒಂದು ಇಡೀ ಜಗತ್ತಿನ ನಮ್ಮ ಕೆಲವು ಭಾಗಗಳ ಜಗತ್ತಲ್ಲ, ನಮ್ಮ ವಾಸಿಸುವ ಭಾಗದಲ್ಲಿ ಬೇರೆ ಯಾವುದೂ ಇಲ್ಲ. ಅಡಿಕೆ ಬೇರೆ ಬೇರೆ ಒಂದೇ ಬೆಳೆ ಇಟ್ಕೊಂಡಾಗ ಇವತ್ತಿನ ಈ ಎಲೆ ಚುಕ್ಕೆ ರೋಗ ಇಂಥದ್ದು ಬಂದಾಗ ನಮ್ಗೆ ಅನಿಸ್ತದೆ ಇದ್ರ ಜೊತೆಯಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ. ನಾವು ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ನಮ್ಮ ತೋಟದಲ್ಲಿ ಎಲ್ಲದನ್ನು ಮಾಡಿದ್ದೇವೆ. ಉದಾಹರಣೆಗೆ ಒಂದು 10-14 ಲವಂಗದ ಸಸಿ ಇದೆ. ಅದು ಕಳೆದ ವರ್ಷ ಭಾಳ ಚೆನ್ನಾಗಿ ಬಂದಿತ್ತು. ನನಗೆ ಒಣ ಲವಂಗನೇ ಒಂದು 5 ಸಿಕ್ಕಿತ್ತು. ಇವತ್ತು 1200 ಕೆ ಜಿ ಇದೆ. ಅಂದ್ರೆ ಅಲ್ಲಿಗೆ ನನಗೆ 5 ಸುಮಾರು 6,000 ಚಿಲ್ಲರೆ ಸಿಗ್ತದೆ. ಅದೇ ರೀತಿಯಲ್ಲಿ ಬಾಳೆ ಇದೆ, ಕರಿಬಾಳೆ ಇದೆ. ಮೊದಲೆಲ್ಲ ಬೇರೆ ಬಾಳೆ ಇತ್ತು, ತೆಗೆದುಬಿಟ್ಟೆವು. ಕರಿಬಾಳೆ ಅಂದರೆ ಒಳ್ಳೆ ತಿಳಿಯೋದು. ನಾವು ನೆಟ್ಟು ಸುಮಾರು 10 ಆದರೂ ಇವತ್ತಿಗೂ ಕೊನೆ ಬರ್ತಾ ಇದೆ. ಅದರಲ್ಲಿ 100 ಕಾಯಿವರೆಗೆ ಬಿಡ್ತದೆ. ಅಚ್ಚುಕಟ್ಟಾಗಿ ನಾವು ಅದಕ್ಕೆ ಏನು ವಿಶೇಷ ಮಾಡಲ್ಲ. ಒಂದು ಗಿಡಕ್ಕೆ ಒಂದು ಮರಕ್ಕೆ ಒಂದು ಸಸಿಯನ್ನು ಮಾತ್ರ ಬಿಡಬೇಕು, ಆವಾಗ ಕೊನೆ ಚೆನ್ನಾಗಿ ಬರ್ತದೆ. ಅದರ ಜೊತೆಯಲ್ಲಿ ಕಾಳುಮೆಣಸಿದೆ. ಕಾಳುಮೆಣಸು ಒಳ್ಳೆ ಬೆಳೆ. ಯಾಕಂದರೆ ಅದಕ್ಕೆ ವಿಶೇಷವಾಗಿ ನಾವೇನು ಕಾಳಜಿ ಮಾಡಬೇಕಾಗಿಲ್ಲ, ತನ್ನಟ್ಟಿ ತಾನು ಬೆಳೀತದೆ. ಸ್ವಲ್ಪ ಅಂದರೆ ಈ ನಾವೇನು ತೆಂಗಿ ಕೊಡ್ತೇವೆ, ಅಡಿಕೆ ಕೊಡ್ತೇವೆ, ಆ ಇದರಲ್ಲೇ ಗೊಬ್ಬರನೂ ಬರ್ತದೆ. ಅದಕ್ಕೆ ಅದಕ್ಕೆ ಕೆಲವು ಟೈಮ್ನಲ್ಲಿ ಸ್ವಲ್ಪ ನಾವು ಸಿಂಪರಣೆಗಳನ್ನು ಮಾಡಬೇಕು, ಸ್ವಲ್ಪ ಅದಕ್ಕೆ ಕೊಡಬೇಕು, ಆಹಾರವನ್ನು ಕೊಡಬೇಕು, ಗೊಬ್ಬರ ಕೊಡಬೇಕು, ಸ್ವಲ್ಪ ಕಾಳಜಿ ವಹಿಸಬೇಕು. ಚೆನ್ನಾಗಿ ನಾವು ಸುಮಾರಾಗಿ 2 ಕ್ವಿಂಟಲ್ವರೆಗೆ ಬೆಳೆದಿದ್ದೇನೆ. ಸರ್, ಈಗ ಮಿಶ್ರ ಬೆಳೆಯನ್ನು ಕೂಡ ಅಡಿಕೆ ತೋಟದಲ್ಲಿ ಬೆಳೆಯುವಂತಹ ಒಂದು ಸಾಧ್ಯತೆಯ ಬಗ್ಗೆ ನೀವು ಈಗಾಗಲೇ ಹೇಳಿದ್ರಿ. ಇನ್ನೊಂದು ಪ್ರಮುಖವಾದಂತಹ ವಿಚಾರ ಈ ಕೃಷಿ ಸಂಘಟನೆ ಎನ್ನುವಂತಹದ್ದು, ಇದು ಎಷ್ಟರ ಮಟ್ಟಿಗೆ ಅಗತ್ಯ? ಸಾಕಷ್ಟು ಕೃಷಿಕರು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ, ಅದು ಕಾಡು ಪ್ರಾಣಿಗಳ ಹಾವಳಿ ಆಗ್ಬೋದು ಅಥವಾ ಬೆಲೆಯಲ್ಲಿ ಉಂಟಾಗುವಂತಹ ಒಂದು ಏರುಪೇರು ಆಗ್ಬೋದು, ಇದನ್ನೆಲ್ಲ ನಿಭಾಯಿಸುವುದಕ್ಕೆ ಈ ಒಂದು ಕೃಷಿ ಸಂಘಟನೆ ಎನ್ನುವಂತಹದ್ದು ಎಷ್ಟರ ಮಟ್ಟಿಗೆ ಅಗತ್ಯ? ಕೃಷಿ ಸಂಘಟನೆ ಅನ್ನೋದು ತುಂಬಾ ಮುಖ್ಯವಾಗಿ ಮಾಡಬೇಕು, ಆದರೆ ಇವತ್ತು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಊರಲ್ಲಿ ಒಂದು ರೀತಿ ನಾವು ಕೃಷಿಕರೆಲ್ಲ ಒಂದು ಅನ್ನೋ ಭಾವನೆ ಇಲ್ಲ. ಆ ಕೃಷಿಯಲ್ಲೂ ಭತ್ತದ ಕೃಷಿಕರು ಬೇರೆ, ಅಡಿಕೆ ಕೃಷಿಕರು ಬೇರೆ, ಹೀಗೆಲ್ಲ ಇದೆ. ಇದೆಲ್ಲ ಸರಿಯಲ್ಲ. ಕೃಷಿಕರು ಅಂದರೆ ನಾವೆಲ್ಲರೂ ಒಂದು. ಕೃಷಿಗಾಗಿ ಇಂದಿನ ಕೃಷಿ ಹೇಗಿದೆ ಅಂದರೆ, ಈ ವರ್ಷ ಪೂರ್ತಿ ಮಳೆಗಾಲ ಆಗಿದೆ. ನಮ್ಮ ಭಾಗದಲ್ಲಿ ರೈತರು ಏನು ದುಡಿಮೆ ಮಾಡಿದ್ರು ಅದೆಲ್ಲ ನಶಿಸೋಯ್ತು ಕೈಗೆ ಬರೋ ಟೈಮ್ನಲ್ಲಿ. ಇವತ್ತು ಇಲ್ಲಿ ನಾವು ಸಿದ್ದಾಪುರದ ಈ ಏರಿಯಾದಲ್ಲಿ ನಿಂತು ನೋಡಿದರೆ ಗೊತ್ತಾಗುತ್ತೆ, ಅಕ್ಕಪಕ್ಕದಲ್ಲಿ ಇರುವಂಥ ತೋಟಗಳು ಗದ್ದೆಗಳು ಎಲ್ಲವೂ ಕಟಾವಿಗೆ ಬಂದಿದ್ದಾವೆ. ಆದರೆ ಕಟಾವು ಮಾಡಿದ್ದು ಹಾಗೆ ಭೂಮಿಯಲ್ಲಿ ಹಾಸಿಕೊಂಡು ಹಾಗೆ ಮಲ್ಕೊಂಡಿದೆ. ಆ ಭತ್ತ ಮಳೆ ಬರ್ತಾ ಇದೆ, ಹಸಿರಾಗಿ ಹೇಳ್ತಾ ಇದೆ, ಅಡಿಕೆ ಉದುರಿ ಹೋಗ್ತಾ ಇದೆ. ಬಿದ್ದ ಅಡಿಕೆ ತಂದು ನಾವು ಅದನ್ನು ಶುಚಿತ್ವ ಮಾಡಿ ಇದು ಮಾಡಲಿಕ್ಕೆ ಆಗಲ್ಲ. ಇಂಥದ್ರಲ್ಲಿ ಭಾಳ ತೊಂದರೆ ಇದೆ. ಅದ್ರ ಜೊತೆಯಲ್ಲಿ ಇವತ್ತು ನಮ್ಮದೇ 300 ಬಳ್ಳಿ ಕಾಳುಮೆಣಸಿನ ಬಳ್ಳಿ ಸತ್ತೋಯ್ತು, ಹೇಳಲಿಕ್ಕೆ ಹೆಸರಿಲ್ಲದ ಹಾಗೆ ಹೋಗ್ಬಿಡ್ತು. ಇದಕ್ಕೆ ಇಂಥದ್ನೆಲ್ಲದನ್ನು ನಾವು ಸರ್ಕಾರದ ಮುಂದೆ ಗುರುತಿಸಬೇಕು ಅಂದರೆ ಯಾರೋ ಒಬ್ಬ ಹೋಗಿ ಗುರುತಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ರೈತರು ಎಲ್ಲರೂ ಒಕ್ಕಟ್ಟಿನಿಂದ ಏನು ತೊಂದರೆ ಆಗಿದೆ ಇವತ್ತು ಅದನ್ನು ಸರ್ಕಾರದಲ್ಲಿ ಹೇಳಬೇಕು, ಮನದಟ್ಟು ಮಾಡಬೇಕು. ಇದಕ್ಕೆಲ್ಲ ಕೃಷಿ ಮತ್ತು ಕೃಷಿ ಗುಂಪುಗಳು ಬೇಕಾಗ್ತದೆ. ಕೆಲವೊಮ್ಮೆ ಈ ಉದಾಹರಣೆಗೆ ಗದ್ದೆ ಕಟಾವು ಮಾಡಲಿಕ್ಕೆ ಒಬ್ಬನ ಹತ್ರ ಯಂತ್ರ ತರಲಿಕ್ಕೆ ಆಗಲ್ಲ, ನಾವು ಗುಂಪು ಆಗಿದ್ದರೆ ತಂದು ಮಾಡ್ಕೊಳ್ಬೋದು. ಇಂದು ಇವತ್ತು ಕೊನೆ ಕೊಯ್ಲಿಕ್ಕೆ ದೋಟಿ ಬೇಕು. ಸಣ್ಣ ರೈತರಿದ್ದಾರೆ ನಮ್ಮಲ್ಲಿ, 3 ಕ್ವಿಂಟಲ್ 5 ಕ್ವಿಂಟಲ್ ಆಗೋರು. ಇವ್ರಿಗೆ ಕೊನೆ ಕೊಯ್ಲಿಕ್ಕೂ ಆಗಲ್ಲ, ಮಾಡಲಿಕ್ಕೂ ಆಗಲ್ಲ. ಇವತ್ತು ಒಂದು ದೋಟಿ ತೊಗೊಂಡ್ರೆ ಒಂದು ಗುಂಪಿನಲ್ಲಿ 5-10 ಜನ ಅಂಥ ರೈತರು ಸೇರಿ ಒಂದು 75-80 ಅಡಿ ದೋಟಿ ತೊಗೊಂಡ್ರೆ ತಮಗೆ ಇಷ್ಟ ಬಂದಾಗ ಔಷಧಿ ಹೊಡಿಬೋದು, ಗೊಬ್ಬರ ಇದು ಔಷಧಿ ಹೊಡಿಬೋದು, ಕೊನೆ ಕೊಯ್ಲು ಮಾಡ್ಬೋದು, ಎಲ್ಲ ಸವಲತ್ತು ಇದೆ. ಇವತ್ತು ಸರ್ಕಾರ ಸಬ್ಸಿಡಿ ಅಂತದೆ, ಆದರೂ 60-70 ಸಾವಿರ ಕೊಟ್ಟು ಒಂದು ವರ್ಷದ ಬೆಳೆ ಎಲ್ಲ ಕೊಡಬೇಕಾಗುತ್ತೆ ಅವ ಸಣ್ಣ ರೈತ ಆದರೆ ತರಲಿಕ್ಕಾಗಲ್ಲ. ಹಾಗಾಗಿ ಕೃಷಿ ಏನು ಗುಂಪು ಇದ್ದಾವೆ, ಗುಂಪು ಮಾಡ್ಕೊಂಡು ಮಾಡ್ಬೋದು ಇದ್ರ ಜೊತೆಯಲ್ಲಿ. ಇನ್ನು ಗುಂಪು ಕೃಷಿ ಗುಂಪು ಇದೆ ಅಂದರೆ ನಾವು ಸ್ವಂತ KMF ಇಂಥ ಸಹಕಾರದಲ್ಲಿ ಡೈರಿಗಳನ್ನು ನಡೆಸ್ಬೋದು. ಗುಂಪು ಕೃಷಿಕರೆಲ್ಲ ಸೇರಿ ನಾವು ಒಂದು 10 ಮನೆಯವರು 10 ಆಕಳು ಕಟ್ಕೊಂಡೆವು ಅಂದರೆ 10-10 ಲೀಟ್ರ್ ಅಂದರೆ 100 ಲೀಟ್ರ್ ಆಗುತ್ತೆ. 100 ಲೀಟ್ರ್ ಹಾಲನ್ನು ನಾವು ಸಿದ್ದಾಪುರಕ್ಕೆ ತಂದು ಮರೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಕೃಷಿ ಗುಂಪುಗಳು ಬೇಕು. ಆಮೇಲೆ ಈಗ ಕೃಷಿ ಸಂಘಟನೆಯ ಜೊತೆ ಜೊತೆಗೆ ಈಗ ನೀವು ಈಗಾಗಲೇ ಹೇಳಿದ್ರಿ ಸಾಕಷ್ಟು ಬೆಳೆ ನಷ್ಟ ಆಗ್ತಾ ಇದೆ ಅಂತ ಹೇಳಿ, ಇದಕ್ಕೋಸ್ಕರವೇ ಸರ್ಕಾರವು ಕೂಡ ಸಾಕಷ್ಟು ಯೋಜನೆಗಳನ್ನು ಕೂಡ ಹಮ್ಮಿಕೊಳ್ತಾ ಇರ್ತದೆ. ಫಸಲು ಭೀಮಾ ಯೋಜನೆ ಅಥವಾ ವಿಮಾ ಯೋಜನೆಯು ಕೂಡ ಒಂದು. ರೈತರಿಗೆ ಇದ್ರ ಮುಟ್ತಾ ಇದೆಯಾ? ಇಲ್ಲ. ಇದು ಸರ್ ನೀವು ಕೇಳಿ ಒಳ್ಳೆ ಪ್ರಶ್ನೆ ಇದೆ. ನಾವು ಎಲ್ಲ ರೈತರು ಬೆಳೆ ಸಾಲವನ್ನು ತೆಗೆದುಕೊಳ್ತಾ ಇದ್ದೆ. ಇವತ್ತು ಬ್ಯಾಂಕ್ನಲ್ಲಿ ನಮ್ಗೆ ಸಾಲ ಕೊಡಬೇಕಾದ್ರೆ ಅವರು ಇನ್ಸೂರೆನ್ಸ್ ಪ್ರೀಮಿಯಮ್ ಅನ್ನು ಕಟ್ ಮಾಡಿಕೊಂಡೇ ನಮಗೆ ಕೊಡ್ತಾರೆ. ಆದರೆ ಇಲ್ಲಿವರೆಗೆ ನಮಗೆ ಬಹುತೇಕ ಆಗಿ ಇನ್ಸೂರೆನ್ಸ್ ಹಣ ಪೇ ಮಾಡಿದ್ದು ಯಾವುದೇ ರೈತರಿಗೆ ಇಲ್ಲ. ಏನು ಮಾಡಿರ್ಬೋದು 10% 100ರಲ್ಲಿ ಮಾಡಿರ್ಬೋದು. ಈ ಏನು ಈ ಇನ್ಸೂರೆನ್ಸ್ ಕಂಪನಿಗಳ ಏಜೆಂಟ್ಗಳಿದ್ದಾರೆ, ಅವರು ನಮ್ಮ ಅಹವಾಲುಗಳನ್ನು ನೋಡಬೇಕು. ನಾವು ಹೇಳಿದಾಗ ಈ ವರ್ಷ ನಮ್ಮ ಬೆಳೆ ಎಲ್ಲ ಲಾಸ್ ಆಗಿದೆ, ಎಲ್ಲ ಇದಾಗಿದೆ, ಮಳೆ ಹೆಚ್ಚು ಬಿದ್ದಿದೆ, ಇವತ್ತು ಯಾವುದೇ ತೋಟವನ್ನು ನೋಡಲಿಲ್ಲ. ಇದಕ್ಕೆ ನಮ್ಮ ಕೃಷಿಕರು ಒಬ್ಬರೋಗಿ ಹೇಳೋಕ್ಕಾಗಲ್ಲ. ನೀವೇನು ಹೇಳಿದಿರಿ ಸರ್, ಹಾಗೆ ನಮ್ಮಲ್ಲಿ ಕೃಷಿ ಒಕ್ಕೂಟಗಳಿದ್ದರೆ ನಾವು ಅವರನ್ನು ಕರೆಸ್ಬೋದು. ನಮ್ಮ ಕೂಗನ್ನು ನಾವು ಡೆಲ್ಲಿ ಮುಟ್ಸ್ಲಿಕ್ಕೆ ಆಗಲ್ಲ. ಹಾಗಾಗಿ ನಮ್ಮ ಜನಪ್ರತಿನಿಧಿಗಳಿಂದ ಸರ್ಕಾರಕ್ಕೆ ಈ ಕೂಗನ್ನು ಮುಟ್ಸ್ಬೋದು, ಮಾಡ್ಬೋದು. ಆದರೆ ಇಲ್ಲಿವರೆಗೆ ನಮಗೆ ಇದು ಯಾವುದೇ ಒಂದು ಪ್ರತಿಫಲ ಸಿಗಲಿಲ್ಲ. ನಿಜವಾಗಿಯೂ ಇದು ಭಾಳ ದೊಡ್ಡ ವಿಚಾರ. ಯಾಕಂದರೆ ಎಲ್ಲ ರೈತರು ಬೆಳೆ ಸಾಲ ತೊಗೊಳ್ತೇವೆ, ಎಲ್ಲರೂ ಪ್ರೀಮಿಯಂ ಕಟ್ತೇವೆ. ಆದರೆ ಈ ಇಚ್ಛಾಶಕ್ತಿ ನಮ್ಮ ರಾಜಕಾರಣಿಗಳಿಗೆ, ನಮ್ಮ ಭಾಗದ MP MLAಗಳಿಗೆ ಇರಬೇಕು. ಉದಾಹರಣೆಗೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲವು ಕಡೆಯಲ್ಲಿ ಮಳೆ ಕಡಿಮೆ ಬಿದ್ದು ಅಂತ ಏನು ಅನಾಹುತ ಆಗಲಿಲ್ಲ, ಆದರೂ ಅಲ್ಲಿ ಇನ್ಸೂರೆನ್ಸ್ ಹಣ ಕೊಟ್ಟಿದ್ದಾರೆ. ಏನು ನೀವು ಏನು ಹೇಳಿದ್ರಿ, ಇವತ್ತು ಪ್ರಧಾನಮಂತ್ರಿ ಫಸಲು ಭೀಮಾ ಯೋಜನೆ ಇವೆಲ್ಲ ಪೇಮೆಂಟ್ ಆಗಿದ್ದಾವೆ, ಆದರೆ ನಮ್ಮ ಸಿದ್ದಾಪುರದಲ್ಲಿ ಆಗಲಿಲ್ಲ. ಅದು ಮತ್ತೆ ಅವರು ಏನು ಹೇಳ್ತಾರೆ, ಮಳೆಯನ್ನು ಅಂತರ್ಜಾಲದ ಮುಖಾಂತರ ಎಲ್ಲಿ ಬಿದ್ದಿದೆ ಏನು ಅಂತ ನೋಡ್ತಾರೆ. ನೋಡಿ ಮಳೆ ಜಾಸ್ತಿ ಬಂದಿದೆ. ಜಾಸ್ತಿ ಅಂದರೆ ಸರ್ ಈ ವರ್ಷ 7ನೇ ತಿಂಗಳಿದು ನಮ್ಮ ಮಳೆಗಾಲ, ಇನ್ನೂ ಬೀಳ್ತಾ ಇದೆ. ಯಾಕಂದರೆ ಇದು ಯಾವುದೋ ಕಣ್ಣಿಗೆ ಕಾಣದೇ ಇರುವಂಥದ್ದೇನಲ್ಲ. ಎಲ್ಲಿ ಮಳೆ ಬೀಳ್ತದೆ ಏನು ನಾವು ಇವತ್ತು ನೋಡ್ತಾ ಇದ್ದೇವೆ. ಪ್ರತಿ ಪತ್ರಿಕೆಯಲ್ಲಿ ಪ್ರತಿ ಏನು ನಮ್ಮ ಫೇಸ್ಬುಕ್ಕು ಮೊಬೈಲು ಇವೆಲ್ಲ ಇವರಲ್ಲೆಲ್ಲ ತೋರಿಸ್ತಾ ಇದ್ದಾರೆ. ಆದರೂ ಇದರ ಪ್ರತಿಫಲ ನಮ್ಗೆ ಸಿಗ್ತಾ ಇಲ್ಲ. ಇದೊಂದು ದುರದೃಷ್ಟ, ನಮ್ಮ ದುರದೃಷ್ಟ ಅಂತ ಹೇಳ್ಬೋದು ಸರ್. ಈಗ ವಿವಿಧ ಇಲಾಖೆಯಿಂದ ರೈತರನ್ನು ಗುರುತಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಈ ಸಿದ್ದಾಪುರ ತಾಲೂಕಿನಲ್ಲಿಯೂ ಕೂಡ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ತಾವು ಪಡ್ಕೊಂಡಿದ್ದೀರಿ. ಇಂತಹ ಪ್ರಶಸ್ತಿಗಳು ರೈತರಿಗೆ ಯಾವ ರೀತಿಯ ಒಂದು ಪ್ರೇರಣೆಯನ್ನು ನೀಡುತ್ತದೆ ಅಂತ ನೀವು ಕೇಳಿದ್ರಿ. ಪ್ರಶ್ನೆ ಏನೋ ಇದೆ, ಆದರೆ ಇದಕ್ಕೆ ಉತ್ತರ ಹೇಳಬೇಕು ಹೇಳಬಾರ್ದು ಗೊತ್ತಾಗ್ತಾ ಇಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಯಾವ ರೀತಿ ಒಂದು ಪ್ರೋತ್ಸಾಹ ಇದೆ, ಇದು ಸರ್ಕಾರದಲ್ಲಿ ರೈತರಿಗೆ ಅಷ್ಟು ಚೆನ್ನಾಗಿ ಸಿಗ್ತಾ ಇಲ್ಲ. ಉದಾಹರಣೆಗೆ ಕಳೆದ ವರ್ಷ 2023 ಕೃಷಿ ಬಗ್ಗೆ ಒಂದು ಜಾಹೀರಾತು ಕೊಟ್ಟಿದ್ರು. ಹೀಗೆ ಕೃಷಿ ತಾಲೂಕಾ ಮಟ್ಟದಲ್ಲಿ ಶ್ರೇಷ್ಠ ಕೃಷಿಕರನ್ನು ಆಯ್ಕೆ ಮಾಡ್ತೀವಿ, ಅದಕ್ಕೆ ಹೀಗೀಗೆ ಮಾನದಂಡ ಇದೆ, ಅದಕ್ಕೆ ಈ ರೀತಿ ನೀವೊಂದು ಫೈಲ್ ಕ್ರಿಯೇಟ್ ಮಾಡಿಕೊಡ್ರಿ ಅಂತೇಳಿ. ಆದರೆ ನಾನು ಕೊಟ್ಟೆ, ನಾನಂದರೆ ಹಿಂಗೆ ನೋಡುವ ಅಂತ ಕೊಟ್ಟೆ. ಆವಾಗ ಅವರು ತಗೊಂಡ್ರು, ಸರಿ ಬಂದರು, ನಮ್ಮ ಇದನ್ನೆಲ್ಲ ನೋಡಿದ್ರು, ನಮ್ಮ ಬೆಳೆ ನಮ್ಮ ಜಮೀನೆಲ್ಲ ಓಡಾಡಿದ್ರು, ಸರಿ ನೋಡ್ಕೊಂಡೋದ್ರು. ನಾನು ಬಗ್ಗೆ ಮತ್ತೇನು ಅವರಲ್ಲಿ ಕೇಳಲಿಲ್ಲ, ಏನಿಲ್ಲ. ಕಡೆಗೆ ಬಹಳ ದಿನ ಆಯಿತು, ನನಗೆ ಇದ್ರ ರಿಸಲ್ಟ್ ಗೊತ್ತಾಗಲಿಲ್ಲ ಏನಾಯಿತು ಅಂತ. ಒಂದು ದಿನ ಫೋನ್ ಮಾಡಿ ಕೇಳಿದೆ, ಸರ್ ಹೀಗಾಗಿತ್ತಲ್ಲ. ಅದು ಯಾವಾಗ ಅಂದರೆ ಈಗ ಪುನಃ ಆಗಸ್ಟ್ದಲ್ಲಿ ಈ ವರ್ಷದ 24ರಂದು ಕಾಲ್ ಮಾಡಿದ್ರು ಶ್ರೇಷ್ಠ ಕೃಷಿಕನ ಆಯ್ಕೆ ಮಾಡಲಿಕ್ಕೆ. ಆವಾಗ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಕಳೆದ ವರ್ಷ ಹೀಗೊಂದು ಮಾಡಿದ್ರಿ 2023ರದು, ಆವಾಗ ನಾನು ತುಂಬಿದ್ದೆ, ಎಲ್ಲ ನೋಡ್ಕೊಂಡು ಹೋಗಿದ್ರಿ, ಆದರೆ ಇದ್ರ ರಿಸಲ್ಟ್ ಏನಾಯಿತು ಅಂತ ಕೇಳಿದೆ. ಇಲ್ಲ, ನಿಮ್ಗೆ 10,000 ಹಾಕಿದ್ದೇವಲ್ರಿ, ನಿಮ್ಮದೇ ಫಸ್ಟು ಅಂತ ಹೇಳಿದರು. ಬಿಟ್ಟರೆ ನನಗೆ ಇದರಲ್ಲಿ ನನ್ನ ಗಮನಕ್ಕೆ ಬರಲಿಲ್ಲ. 10,000 ನಾನು ಅದು ಕೇಳಿದೆ, 10,000 ಯಾವಾಗ ಹಾಕಿದ್ರಿ ಅಂತೇಳಿ. ಯಾಕಂದ್ರೆ ನಮಗೆ ಬೇರೆ ಬೇರೆ ಅವ ಇವಾಗ ಬರ್ತಾ ಇರ್ತವೆ, ನಾವು ಯಾವಾಗಲೂ ಪಾಸ್ಬುಕ್ಕನ್ನು ನೋಡ್ತಾ ಇರಲ್ಲ. ಕಡೆಗೆ ಇಲ್ಲ 10,000 ಹಾಕಿದ್ದೇವೆ ಅಂದರು. 10,000 ಹಣನೇ ಮುಖ್ಯವ ನನಗೆ, ಇದು ಹಣ ಮುಖ್ಯ ಅಲ್ಲ, ನಾವು ಏನು ಮಾಡಿದ್ದೇವೆ ಇದು ಜನರಲ್ಲಿ ಜನರಿಗೆ ಯಾಕೆ ಕೊಟ್ಟಿದ್ದಾರೆ ಅನ್ನೋದು ಬೇಕು. ಯಾಕೆ ಕೊಟ್ಟಿದ್ದಾರೆ, ಯಾಕೆ ಕೊಡ್ತಾ ಇದ್ದಾರೆ, ಇದ್ರ ಪ್ರೋತ್ಸಾಹವನ್ನು ಯಾಕೆ ಮಾಡ್ತಾ ಇದ್ದಾರೆ. ಸರ್, ಈಗ ಕೊನೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ರಿ ವಿಠಲ್ ನಾಯ್ಕ ಅವರೇ, ಕೃಷಿಯಲ್ಲಿ ವಿಚಾರ ವಿನಿಮಯ ಎನ್ನುವಂಥದ್ದು ಎಷ್ಟು ಮಟ್ಟಿಗೆ ಅವಶ್ಯ? ತುಂಬ ಮುಖ್ಯವಾಗಿದೆ. ಯಾಕಂದರೆ ಕೃಷಿ ಅನ್ನೋದು ಇವತ್ತು ಏನಿದೆ, ಇಡೀ ಜಗತ್ತೇ ಒಂದು ಹೊಲ ಆಗಿಬಿಟ್ಟಿದೆ. ಇವತ್ತು ಮೊದಲಿನ ಹಾಗೆ ಹಳ್ಳಿ ಹಳ್ಳಿ ಹೊಲಗಳು ಹೋಗ್ಬಿಟ್ಟಿದ್ದಾವೆ. ಇವತ್ತು ನಮ್ಮ ಕರ್ನಾಟಕದಲ್ಲೂ ಇವತ್ತು ಖರ್ಜೂರ್ ಬೆಳೀತಾ ಇದ್ದಾರೆ, ಆಪಲ್ ಬೆಳೀತಾ ಇದ್ದಾರೆ, ಅದ್ರ ಜೊತೆಯಲ್ಲಿ ಕಾಶ್ಮೀರದ ಕೇಸರಿಯನ್ನು ಬೆಳೀತಾ ಇದ್ದಾರೆ, ಉಡುಪಿಯಲ್ಲಿ ಹಾವೇರಿಯಲ್ಲಿ ಬೆಳೀತಾ ಇದ್ದಾರೆ, ಅದ್ರ ಜೊತೆಯಲ್ಲಿ ಮುತ್ತು ಏನು ಸಮುದ್ರದಲ್ಲಿ ಬೆಳೀತಾ ಇತ್ತು ಅದನ್ನು ಇವತ್ತು ಇಲ್ಲಿ ಬೆಳೀತಾ ಇದ್ದಾರೆ. ಆ ನಂತರ ಇವತ್ತು ಏನು ಹೊರದೇಶದಲ್ಲಿ ಸಿಗುವಂಥ ಹಣ್ಣುಗಳು, ಉದಾಹರಣೆಗೆ ಜಪಾನಿನ ಮಾವಿನ ಹಣ್ಣು, ಅದು 2 ಲಕ್ಷ ರೂಪಾಯಿ ಹಣ್ಣು, ಇವತ್ತು ನಮ್ಮಲ್ಲಿ ಆಗ್ತಾ ಇದೆ ಆ ಹಣ್ಣು. ನಮ್ಮ ಇಲ್ಲಿ ದಾವಣಗೆರೆಯಲ್ಲಿ ಮೈಸೂರಿನಲ್ಲೆಲ್ಲ ಫ್ಲಾಟ್ ಮಾಡಿದ್ದಾರೆ, ಆ ಹಣ್ಣು ಬೆಳೀತಾ ಇದೆ. ಇನ್ನು ಮ್ಯಾಕಾಡಾಮ್ ಅಂತೇಳಿ ಏನೋ ಒಂದು ಬರ್ತದೆ, ಅದು ಕೂಡ ನಮ್ಮಲ್ಲಿ ಅದೇನೋ ಒಂದು ಒಳ್ಳೆ ಉತ್ಕೃಷ್ಟವಾದ್ದು, 5-star ಹೋಟೆಲ್ನಲ್ಲೇ ತಿನ್ನುವಂಥದ್ದು, ನಮ್ಮಲ್ಲಿ ಬಡವ್ರಿಗೆ ಸಿಗೋದಲ್ಲ ಅಂತಾರೆ, ಆದರೆ ಇವತ್ತು ಬಡವ್ರ ತೋಟದಲ್ಲಿ ಅದು ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಕೃಷಿ ಬಗ್ಗೆ ಸರಿಯಾದ ವಿಚಾರ ವಿನಿಮಯಗಳು ನಡೀಬೇಕು, ಮತ್ತು ಕೃಷಿ ವಿಶ್ವವಿದ್ಯಾಲಯಗಳೇನಿದ್ದಾವೆ ಇವು ಜನಸಂಪರ್ಕವನ್ನು ಪಡ್ಕೊಂಡು ಅವರು ನಮಗೆ ಸ್ವಲ್ಪ ಮಾರ್ಗದರ್ಶನವನ್ನು ಮಾಡಬೇಕು. ಯಾಕಂದರೆ ಇವತ್ತಿನ ಕೃಷಿ ವಿಶ್ವವಿದ್ಯಾಲಯಗಳು ಮಾರ್ಗದರ್ಶನ ಮಾಡ್ತಾ ಇಲ್ಲ. ಹಿಂದೊಮ್ಮೆ ವೆನಿಲಾ ಕೃಷಿಯನ್ನು ಮಾಡಲಿಕ್ಕೆ ಹೇಳಿದರು, ಅವರು ಎಲ್ಲ ಪ್ರೋತ್ಸಾಹ ಮಾಡಿಬಿಟ್ರು, ನಮ್ಮಲ್ಲಿ ಎಲ್ಲ 100,000 ಲೋನ್ ಮಾಡಿ ಎಲ್ಲ ಹಾಕಿದ್ದೆವು, ಅದು ಹೋಗ್ಬಿಡ್ತು ವೈರಸ್ಸು ಏನೋ ಅಟ್ಯಾಕ್ ಆಗಿ. ಇವತ್ತು ನಾವು ಸಾಲದಲ್ಲಿದ್ದೇವೆ, ಸುಮಾರು 1.5-2.5 ಕೋಟಿ ರೂಪಾಯಿ ಸಾಲ ಇದೆ ನಮ್ಮ ರೈತ ವರ್ಗದ ಸಾಲದಲ್ಲಿದ್ದಾರೆ. ಅದು ಮನ್ನಾ ಮಾಡಿರಿ ಅಂತ ಕೇಳ್ಕೊಳ್ತಾ ಇದೀವಿ, ಅದು ಏನಾಯ್ತೋ ಗೊತ್ತಾಗಲಿಲ್ಲ. ಹೀಗೆ ಕೃಷಿ ವಿಶ್ವವಿದ್ಯಾಲಯಗಳು ತಪ್ಪು ದಾರಿಯಲ್ಲಿ ಜನರನ್ನು ತಳ್ಳಬಾರ್ದು. ಅವರು ಮೊದಲೇ ನಮಗೇನು ಕೃಷಿ ಇದು ಪಾಠ ಮಾಡ್ತಾರೆ, ಅವ ಮಾಡಬೇಕಾದ್ರೆ ಅವ್ರು ಪ್ರಾಕ್ಟಿಕಲ್ ಆಗಿ ಮಾಡಿ ಸಾಧಕ ಬಾಧಕಗಳನ್ನು ನಮ್ಗೆ ಹೇಳಬೇಕು. ಇದು ನನ್ನ ಒಂದು ಕಳಕಳಿಯ ವಿನಂತಿ. ಜೊತೆಗೆ ಈ ಸಾಧಕ ರೈತರು ಏನಿರ್ತಾರೆ ಅವರ ಒಂದು ಮಾಹಿತಿಯನ್ನು ಕೂಡ ಬೇಕಾದವರಿಗೆ ಅಥವಾ ಯಾರಿಗೆ ಆಸಕ್ತಿ ಇದೆಯೋ ಅವರಿಗೆ ತಿಳಿಸುವ ಮೂಲಕ ಅವರು ಕೂಡ ಅದನ್ನು ಅನುಸರಿಸುವುದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ವಿಚಾರ ವಿನಿಮಯ ಮಾಡಿಕೊಂಡ್ರೆ ಆಗ್ತದೆ. ಯಾಕಂದರೆ ಇದು ಪ್ರತಿಯೊಬ್ಬ ಕೃಷಿಕನೂ ಒಬ್ಬ ವಿಜ್ಞಾನಿ ಇದ್ದಾಗೆ ನಾವು, ಯಾಕಂದರೆ ಆ ಭೂಮಿ ಏನಿದೆ ಇದು ಪ್ರತಿಯೊಬ್ಬನ ಬಾಡಿ ಹೇಗಿದೆ ಆ ರೀತಿ, ಪ್ರತಿಯೊಬ್ಬನ ಸ್ಕಿಲ್ ಆಗಿರ್ತದೆ ಆ ರೀತಿ. ಇವತ್ತು ಇಲ್ಲಿ ನಮ್ಮದು ಮಾವು ಬೆಳೆದೇ ಇದ್ದರೆ ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ ಮಾವು ಚೆನ್ನಾಗಿ ಬೆಳಿಬೋದು, ಭೂಮಿ ಗುಣದಲ್ಲೂ ಬರ್ತದೆ. ಆ ನಂತರದಲ್ಲಿ ನಾವು ಏನು ನಮ್ಮ ಒಬ್ಬ ಕೃಷಿ ಸಾಧಕ ಯಾವುದೇ ಸಾಮಾಜಿಕವಾಗಿ ಎಲ್ಲದರೂ ತೊಡಸ್ಕೊಂಡು ಮಾಡಿರ್ಬೋದು, ಅವನು ಕೇಳಬೇಕು. ಕೇಳಿಕೊಂಡ್ರೆ ಹೇಗೆ ಏನು, ಮತ್ತು ಇವತ್ತು ಕೆಲವು ನಮ್ಮಲ್ಲಿ ಮಾಡ್ತಾ ಇದ್ದಾರೆ ಒಳ್ಳೆಯ ಕೆಲವು ಸಂಘ ಸಂಸ್ಥೆಗಳು, ಅದರ ಜೊತೆ ತೋಟಗಾರಿಕೆಯವರು ಕೃಷಿಯವರು ಮಾಡ್ತಾ ಇದ್ದಾರೆ, ಆದರೆ ಅದು ಸಾಕಾಗ್ತಾ ಇಲ್ಲ. ಇವತ್ತು ಏನು ಸಂಭಾರ ಮಂಡಳಿ ಇವೆಲ್ಲ ಇದ್ದಾವೆ, ಅವರು ವರ್ಷದಲ್ಲಿ 3-4 ಸಾರಿ ನಡೆಸ್ಕೊಡ್ತಾ ಇದ್ದಾರೆ, ನಾವು ಅಟೆಂಡ್ ಆಗಿದ್ದೇವೆ ನೋಡಿದ್ದೇವೆ. ಆದರೆ ಇನ್ನೂ ಪ್ರಮಾಣದಲ್ಲಿ ಆದರೆ ತುಂಬ ಚೆನ್ನಾಗಿರ್ತದೆ. ಯಾಕಂದರೆ ಇವತ್ತು ಕೃಷಿ ಏನಾಗಿಬಿಟ್ಟಿದೆ, ಇದನ್ನೆಲ್ಲ ಇವತ್ತಿನ ವೈವಿಧ್ಯ ಈ ಮಳೆಗಾಲ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಹಿಂದೇನು ಹೇಳ್ತಾ ಇದ್ರು ಕೃಷಿ ಮಾಡೋದಂದ್ರೆ ಇದ್ರ ಪ್ರಕೃತಿ ಜೊತೆಯಲ್ಲಿ ಜೂಜಾಡೋದು ಅಂತೇಳಿ 100% ಇದು ನಿಜ ಆಗ್ಬಿಟ್ಟಿದೆ. ಇಂದಿನ ಯುವಕರು ಇದನ್ನೆಲ್ಲ ನೋಡಿದಾಗ ಬೇಡ ಈ ಕೃಷಿ ನಮಗೆ, ನಮ್ಗೆ ಅಲ್ಲಿ 10,000 ಕೊಟ್ಟರು ಸಾಕು ಸಿಟಿ ಲೈಫು ಅಂತೇಳಿ ಆ ಕಡೆ ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ಕೃಷಿಯೆಲ್ಲ ನಮ್ಮ ಕೃಷಿಕರೆಲ್ಲ ಬರ್ಡ್ ಆಗ್ತಾ ಇದ್ದೇವೆ. ಇವತ್ತು ನಮ್ಮೂರಿನಲ್ಲೇ ನಾವು ನೋಡಿದರೆ ನಮ್ಮ ಏಜ್ನವರು 50 ಮೇಲಿನವರು ಮಾತ್ರ ಇದ್ದಾರೆ, 50 ಒಳಗಿನವ್ರು ಯಾರೂ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಕೃಷಿ ಮಾಡೋದು ಕಷ್ಟ ಆಗ್ತದೆ. ಯಾಕಂದರೆ ನಾವು ಇವತ್ತು ಬ್ಯಾಲೆನ್ಸ್ ಶೀಟ್ ನೋಡಿ ಕೃಷಿ ಮಾಡ್ತೇವೆ, ಭತ್ತ ಬೆಳೀತಾ ಇಲ್ಲ. ಬ್ಯಾಲೆನ್ಸ್ ಶೀಟ್ ನೋಡಿ ಟೈಮಿಂಗು, ಎಷ್ಟು ಬೇಗ ಬೆಳೆ ಬರ್ತದೆ, ಎಷ್ಟು ಬೇಗ ದುಡ್ಡಾಗ್ತದೆ. ಆ ದಿಸೆಯಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಬಂದು ಇವತ್ತು ಸಮೀಕ್ಷೆ ಮಾಡಿ ಬೆಳೆಗಳನ್ನು ತೆಗಿತಾ ಇದ್ದಾರೆ. ನಮ್ಮ ಸಣ್ಣ ರೈತರಿಗೆಲ್ಲ ಪೆಟ್ಟು ಬೀಳ್ತಾ ಇದೆ ಇದರಿಂದ. ಹಾಗಾಗಿ ಸ್ವಲ್ಪ ನಾವು ಈ ದಿಸೆಯಲ್ಲೂ ಚಿಂತನೆ ಮಾಡೋದು ಒಳ್ಳೆಯದು ಅನಿಸ್ತಾ ಇದೆ. ಒಳ್ಳೆಯದು ವಿಠಲ್ ನಾಯ್ಕ ಅವರೇ. ಉತ್ತರವಿಲ್ಲದ ಪ್ರಶ್ನೆಗಳು ಹಲವಿವೆ, ಬಹುಶಃ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂತಹದ್ದು ಕೂಡ ಒಂದು ಸಾಹಸದ ಕೆಲಸ ಆಗಬಹುದು. ಆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಗಳು, ಧನ್ಯವಾದಗಳು. ಸಾವಯವ ಕೃಷಿ ಅನುಭವ ಈ ಕುರಿತು ಸಿದ್ದಾಪುರ ತಾಲೂಕಿನ ಅವರಗೊಪ್ಪದ ವಿಠಲ್ ಎಂ ನಾಯಕ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಈಗ ಜನಪದ ಸಂಗೀತ, ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗಾ ಗಣಪತಿ ಹೆಗಡೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಈಗ ಕೇಳಿ ಮದುಮಗಳು ಹೊಸ್ತಿಲೊಳಗೆ ಬರುವ ಹಾಡು. ಬಂದಳು ಮನೆಗೆ ಮಹಲ ಕಹಲ ಕಹಲ ಕಹಲಕ್ಷ್ಮಿಯು ಮಂಗಳದಾಸು ಮುಹೂರ್ತದಲ್ಲಿ. ಬಂದಳು ಮನೆಗೆ ಮಹಾಲಕ್ಷ್ಮಿಯು ಮಂಗಳದಾಸು ಮುಹೂರ್ತದಲ್ಲಿ. ಜನ ಜನ ಗಜ್ಜಯನಾದದಲ್ಲಿ ವಾದ್ಯ ಘೋಷದಾರ ಬಸದಲ್ಲಿ ನಲಿಯುತ ಬಂದಳು ಹರುಷದಲ್ಲಿ. ನಡುಮನೆಯೊಳು ಕನಕವ ಚೆಲ್ಲುತ್ತಲಿ ಬಂದಳು ಮನೆಗೆ ಮಹಾಲಕ್ಷ್ಮಿಯು ಮಂಗಳದಾಸು ಮುಹೂರ್ತದಲ್ಲಿ. ಬಂದಳು ಮನೆಗೆ ಮಹಾಲಕ್ಷ್ಮಿಯು ಮಂಗಳದಾಸು ಮುಹೂರ್ತದಲ್ಲಿ. ವೇದ ಮಂತ್ರವಾ ಪಠಿಸುತ್ತಿರೆ ವೇಳೆ ಮುಹೂರ್ತವ ನೋಡುತ್ತಲಿ. ವೇದ ಮಂತ್ರವಾ ಪಠಿಸುತ್ತಿರೆ ವೇಳೆ ಮುಹೂರ್ತವ ನೋಡುತ್ತಲಿ. ಶುಭ ಸಮಯ ಬಂದಿರಲು ಬಂದಳು ಬಾಗಿಲ ದಾಟುತ್ತಲಿ. ಶುಭ ಸಮಯ ಬಂದಿರಲು ಬಂದಳು ಬಾಗಿಲ ದಾಟುತ್ತಲಿ. ಬಂದಳು ಮನೆಗೆ ಮಹಾಲಕ್ಷ್ಮಿಯು ಮಂಗಳದಾಸು ಮುಹೂರ್ತದಲ್ಲಿ. ಮಲ್ಲಿಗೆ ಮಾಲೆಯ ಸರಗಳನ್ನು